وَمَا لِيَ لَا أَعْبُدُ الَّذِي فَطَرَنِي وَإِلَيْهِ تُرْجَعُونَ ಯಾರು ನನ್ನನ್ನು ಸೃಷ್ಟಿಸಿರುವನೋ ಮತ್ತು ಯಾರ ಕಡೆಗೆ ನೀವೆಲ್ಲರೂ ಮರಳಿ ಹೋಗಲಿಕ್ಕಿದೆಯೋ ಅವನ ದಾಸ್ಯ ಆರಾಧನೆಯನ್ನು ನಾನೇಕೆ ಮಾಡಬಾರದು? أَأَتَّخِذُ مِن دُونِهِ آلِهَةً إِن يُرِدْنِ الرَّحْمَنُ بِضُرٍّ لَّا تُغْنِي عَنِّي شَفَاعَتُهُمْ شَيْئًا وَلَا يُنقِذُونَ ನಾನು ಅವನನ್ನು ಬಿಟ್ಟು ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಕೆ? ವಸ್ತುತಃ ದಯಾಮಯನಾದ ದೇವನು ನನಗೇನಾದರೂ ಹಾನಿಯನ್ನುಂಟು ಮಾಡಲಿಚ್ಛಿಸಿದರೆ ಅವರ ಶಿಫಾರಸ್ಸು ನನಗೇನೂ ಫಲಕಾರಿಯಾಗದು, ಮತ್ತು ಅವರು ನನ್ನನ್ನು ಬಿಡುಗಡೆಗೊಳಿಸಲಾರರು. ಹಾಗೆ ಮಾಡಿದರೆ ನಾನು ಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಸಿಲುಕಿ ಬಿಡುವೆನು. ನಾನಂತೂ ನಿಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದೆನು, ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳಿರಿ. قِيلَ ادْخُلِ الْجَنَّةَ قَالَ يَا لَيْتَ قَوْمِي يَعْلَمُونَ بِمَا غَفَرَ لِي رَبِّي وَجَعَلَنِي مِنَ الْمُكْرَمِينَ ಕೊನೆಗೆ ಅವರು ಅವನನ್ನು ಒದಿಸಿಬಿಟ್ಟರು. ಸ್ವರ್ಗದಲ್ಲಿ ಪ್ರವೇಶಿಸು ಎಂದು ಆ ವ್ಯಕ್ತಿಯೊಡನೆ ಹೇಳಲಾಯಿತು. ಅವನು, ಅಯ್ಯೋ, ನನ್ನ ಪ್ರಭು ಯಾವುದಕ್ಕಾಗಿ ನನ್ನನ್ನು ಕ್ಷಮಿಸಿದನು ಮತ್ತು ನನ್ನನ್ನು ಸನ್ಮಾನ್ಯ ಜನರಲ್ಲಿ ಸೇರಿಸಿದನೆಂಬುದು ನನ್ನ ಜನಾಂಗಕ್ಕೆ ತಿಳಿದಿರುತ್ತಿದ್ದರೆ ಎಂದನು. ಅನಂತರ ನಾವು ಅವನ ಜನಾಂಗದ ಮೇಲೆ ಆಕಾಶದಿಂದ ಸೈನ್ಯವನ್ನೇನೂ ಇಳಿಸಲಿಲ್ಲ, ನಮಗೆ ಸೇನೆಯನ್ನು ಕಳುಹಿಸುವ ಅಗತ್ಯವೂ ಇರಲಿಲ್ಲ. ಕೇವಲ ಒಂದು ಘನ ಸ್ಫೋಟವಾಯಿತು ಮತ್ತು ಅವರೆಲ್ಲರೂ ಹಠಾತ್ತನೆ ನಂದಿ ಹೋದರು. ಅಯ್ಯೋ, ದಾಸರ ಅವಸ್ಥೆಯೇ! ಅವರ ಬಳಿಗೆ ಯಾವ ಸಂದೇಶವಾಹಕನು ಬಂದರೂ ಅವರು ಅವನ ಪರಿಹಾಸ್ಯವನ್ನೇ ಮಾಡುತ್ತಿದ್ದರು. ಅಲಂ ಯರೌ ಕಂ ಅಹ್ಲತ್ನಾ ಕಬ್ಲಹುಂ ಮಿನಲ್ ಕುರೂನಿ ಅನ್ನಹುಂ ಇಲೈಹಿಂ ಲಾ ಯರ್ಜಿಊನ್. ನಾವು ಅವರಿಗಿಂತ ಮುಂಚೆ ಎಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದನ್ನು, ಅನಂತರ ಅವು ಎಂದೂ ಮರಳಿ ಅವರ ಕಡೆಗೆ ಬಾರದಿದ್ದುದನ್ನು ಅವರು ಕಂಡಿಲ್ಲವೇ? ವಇನ್ ಕುಲ್ಲು ಲಮ್ಮಾ ಜಮೀಉನ್ ಲದೈನಾ ಮುಹ್ಬರೂನ್. ಇವರೆಲ್ಲರನ್ನು ಒಂದು ದಿನ ನಮ್ಮ ಮುಂದೆ ಹಾಜರುಪಡಿಸಲಿಕ್ಕಿದೆ. ವಆಯತುಲ್ ಲಹುಮುಲ್ ಅರ್ದುಲ್ ಮೈತತು ಅಹ್ಯೈನಾಹಾ ವಅಖ್ರಜ್ನಾ ಮಿನ್ಹಾ ಹಬ್ಬನ್ ಫಮಿನ್ಹು ಯಾಕುಲೂನ್. ನಿರ್ಜೀವ ಭೂಮಿಯು ಇವರಿಗೊಂದು ನಿದರ್ಶನವಾಗಿದೆ. ನಾವು ಅದಕ್ಕೆ ಜೀವದಾನ ಮಾಡಿದೆವು ಮತ್ತು ಅದರಿಂದ ಧಾನ್ಯಗಳನ್ನು ಹೊರತಂದೆವು, ಅದನ್ನು ಇವರು ಉಣ್ಣುತ್ತಾರೆ. ನಾವು ಅದರಲ್ಲಿ ಖರ್ಜೂರ ಮತ್ತು ದ್ರಾಕ್ಷಿಗಳ ತೋಟಗಳನ್ನುಂಟು ಮಾಡಿದೆವು ಮತ್ತು ಅದರೊಳಗಿಂದ ಚಿಲುಮೆಗಳನ್ನು ಹೊಮ್ಮಿಸಿದೆವು. لِيَأْكُلُوا مِنْ ثَمَرِهِ وَمَا عَمِلَتْهُ أَيْدِيهِمْ أَفَلَا يَشْكُرُونَ. ಇದು ಇವರು ಅದರ ಫಲವನ್ನುಣ್ಣಲಿಕ್ಕಾಗಿ, ಇವೆಲ್ಲ ಇವರ ಸ್ವಂತ ಕೈಗಳಿಂದ ನಿರ್ಮಿತವಾದುದಲ್ಲ, ಹಾಗಿದ್ದು ಇವರು ಕೃತಜ್ಞರಾಗುವುದಿಲ್ಲವೇ? ಸುಬ್ಹಾನಲ್ಲಜಿ ಖಲಕಲ್ ಅಜ್ವಾಜ ಕುಲ್ಲಹಾ ಮಿಮ್ಮಾ ತುಂಬಿತುಲ್ ಅರ್ಧು ವಮಿನ್ ಅನ್ಫುಸಿಹಿಂ ಎಲ್ಲ ತರದ ಜೋಡಿಗಳನ್ನು ಅವುಗಳು ಭೂಮಿಯ ವನಸ್ಪತಿಗಳಲ್ಲಿರಲಿ, ಸ್ವತಃ ಮನುಷ್ಯರ ವರ್ಗದಲ್ಲಿರಲಿ, ಅಥವಾ ಇವರಿಗೆ ತಿಳಿದೇ ಇಲ್ಲದಂತಹ ವಸ್ತುಗಳಲ್ಲಿರಲಿ ಸೃಷ್ಟಿಸಿದವನು ಪರಮಪಾವನನು. ಇವರಿಗೆ ರಾತ್ರಿಯು ಇನ್ನೊಂದು ನಿದರ್ಶನವಾಗಿದೆ. ನಾವು ಅದರ ಮೇಲಿಂದ ಹಗಲನ್ನು ಸರಿಸಿಬಿಡುತ್ತೇವೆ, ಆಗ ಇವರ ಮೇಲೆ ಕತ್ತಲೆ ಕವಿಯುತ್ತದೆ. ವಶ್ಶಂಸು ತಜ್ರೀ ಮುಸ್ತಕರ್ರಿಲ್ಲಾ ಝಾಲಿಕ ತಕ್ದೀರುಲ್ ಅಜೀಜಿಲ್ ಅಲೀಮ್. ಮತ್ತು ಸೂರ್ಯನು ತನ್ನ ಸ್ಥಾನದ ಕಡೆಗೆ ಚಲಿಸುತ್ತಿದ್ದಾನೆ,

ಆದರೂ ಇವರು ಕೃತಜ್ಞರಾಗುವುದಿಲ್ಲವೇ? ಇಷ್ಟಾಗಿಯೂ ಇವರು ಅಲ್ಲಾಹನ ಹೊರತು ಇತರರನ್ನು ದೇವರುಗಳಾಗಿ ಮಾಡಿಕೊಂಡಿದ್ದು ತಮಗೆ ಸಹಾಯ ಮಾಡಲಾಗುವುದೆಂದು ನಿರೀಕ್ಷಿಸುತ್ತಾರೆ. ಅವರು ಇವರಿಗೆ ಏನೂ ಸಹಾಯ ಮಾಡಲಾರರು. ವಾಸ್ತವದಲ್ಲಿ ಇವರೇ ಅವರ ಪಾಲಿಗೆ ಸದಾ ಸನ್ನದ್ಧ ಸೈನ್ಯವಾಗಿ ಬಿಟ್ಟಿದ್ದಾರೆ. ಸರಿ, ಇವರ ಮಾತುಗಳು ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ. ಇವರು ಅಡಗಿಸುವ ಮತ್ತು ವ್ಯಕ್ತಪಡಿಸುವ ಎಲ್ಲ ವಿಷಯಗಳನ್ನು ನಾವು ಬಲ್ಲೆವು. ಅವಲಂ ಯರಲ್ ಇನ್ಸಾನ ಅನ್ನ ಖಲಕ್ನಾಹು ಮಿನ್ ನುಟ್ಫತಿನ್ ಫಇದಾ ಹುವ ಖಸೀಮುನ್ ಮುಬೀನ್. ನಾವು ಮಾನವನನ್ನು ವೀರ್ಯಾಣುವಿನಿಂದ ಸೃಷ್ಟಿಸಿರುವುದನ್ನು ಅವನು ನೋಡುವುದಿಲ್ಲವೇ? ಮತ್ತೆ ಅವನು ಸ್ಪಷ್ಟ ಜಗಳಗಂಟನಾಗಿ ನಿಂತು ಬಿಟ್ಟನು. ಈಗ ಅವನು ನಮಗೆ ಹೋಲಿಕೆ ಕೊಡುತ್ತಾನೆ ಮತ್ತು ತನ್ನ ಸೃಷ್ಟಿಯನ್ನು ಮರೆತು ಬಿಡುತ್ತಾನೆ. ಈ ಎಲುಬುಗಳು ಶಿಥಿಲವಾಗಿ ಹೋದ ಬಳಿಕ ಇವುಗಳನ್ನು ಜೀವಂತಗೊಳಿಸುವವನಾರು ಎಂದು ಕೇಳುತ್ತಾನೆ. ಇವರೊಡನೆ ಹೇಳಿರಿ, ಇವುಗಳನ್ನು ಪ್ರಥಮ ಬಾರಿ ಸೃಷ್ಟಿಸಿದವನೇ ಪುನಃ ಜೀವಂತಗೊಳಿಸುವನು. ಅವನು ಸೃಷ್ಟಿಯ ಪ್ರತಿಯೊಂದು ಕಾರ್ಯವನ್ನೂ ಬಲ್ಲನು. ಅಲ್ಲದಿ ಜಅಲ ಲಕುಂ ಮಿನ ಶಜರಿ ಅಲ್ ಅಖ್ದರಿ ನಾರಂ ಫಇದಾ ಅಂತುಂ ಮಿನ್ಹು ತೂಕಿದೂನ್. ನಿಮಗಾಗಿ ಹಚ್ಚ ಹಸಿರಾದ ಮರದಿಂದ ಬೆಂಕಿಯನ್ನುಂಟು ಮಾಡಿದವನು ಅವನೇ, ನೀವು ಅದರಿಂದ ನಿಮ್ಮ ಒಲೆಗಳನ್ನು ಉರಿಸುತ್ತೀರಿ. ಅವಲೈಸಲ್ಲದಿ ಖಲಕಸ್ ಸಮಾವಾತಿ ವಲ್ ಅರ್ದ ಬಿಕಾದಿರಿನ್ ಅಲಾ ಅನ್ ಯಖ್ಲುಕ ಮಿಥ್ಲಹುಂ ಬಲಾ ವಹುವಲ್ ಖಲ್ಲಾಕುಲ್ ಅಲೀಮ್. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದವನು ಇವರಂತಹವರನ್ನು ಸೃಷ್ಟಿಸಲು ಅಶಕ್ತನೇ? ಯಾಕಿಲ್ಲ, ಅವನಂತೂ ಮಹಾ ನಿಪುಣ ಸೃಷ್ಟಿಕರ್ತನಾಗಿದ್ದಾನೆ. ಇನ್ನಮ ಅಮ್ರುಹು ಇದಾ ಅರಾದ ಶೈಅನ್ ಅನ್ ಯಕೂಲ ಲಹು ಕುನ್ ಫಯಕೂನ್. ಅವನು ಯಾವುದಾದರೊಂದು ವಿಷಯದ ಸಂಕಲ್ಪ ಮಾಡಿದಾಗ ಅದಕ್ಕೆ ಆಗಿಬಿಡು ಎಂಬ ಅಪ್ಪಣೆ ಕೊಡುವುದೇ ತಡ, ಅದು ಆಗಿಬಿಡುತ್ತದೆ. ಸುಬ್ಹಾನಲ್ಲದಿ ಬಿಯದಿಹಿ ಮಲಕೂತು ಕುಲ್ಲಿ ಶೈಇನ್ ವಇಲೈಹಿ ತುರ್ಜಉನ್. ಸಕಲ ವಸ್ತುಗಳ ಮೇಲೆ ಸಂಪೂರ್ಣ ಅಧಿಕಾರವಿರುವವನು ಪರಮ ಪಾವನನು, ಮತ್ತು ನೀವು ಅವನ ಕಡೆಗೆ ಮರಳಿಸಲ್ಪಡಲಿರುವಿರಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವಸ್ಸಾಫಾತಿ ಸಫ್ಫಾ. ಕ್ರಮಬದ್ಧವಾಗಿ ಸಾಲು ಕಟ್ಟುವವರಾಣೆ. ಫಜ್ಜಾಜಿರಾತಿ ಜಜ್ರಾ. ಗದರಿಸುವವರಾಣೆ. ಫಜ್ಜಾರಿಯಾತಿ ಜಿಕ್ರಾ. ಮತ್ತು ಉಪದೇಶವಾಣಿಯನ್ನು ಕೇಳಿಸುವವರಾಣೆ. ಇನ್ನ ಇಲಾಹಕುಂ ಲವಾಹಿದ. ನಿಮ್ಮ ಯಥಾರ್ಥ ಆರಾಧ್ಯನು ಏಕೈಕನಾಗಿರುವನು. ರಬ್ಬುಸ್ ಸಮಾವಾತಿ ವಲ್ ಅರ್ಧಿ ವಮಾ ಬೈನಹುಮಾ ವರಬ್ಬುಲ್ ಮಶಾರಿಕ್. ಅವನು ಭೂಮಿ ಆಕಾಶಗಳ ಹಾಗೂ ಅವುಗಳಲ್ಲಿರುವ ಸಕಲ ವಸ್ತುಗಳ ಮಾಲಕನು ಮತ್ತು ಸಕಲ ಪೂರ್ವಗಳ ಒಡೆಯನು. ಇನ್ನ ಜಯನ್ನ ಸಮಾ ಅದ್ದುನ್ಯಾ ಬಿಜೀನತಿಲ್ ಕವಾಕಿಬ್. ನಾವು ಜಗದಾಕಾಶವನ್ನು ನಕ್ಷತ್ರಗಳ ಚೆಲುವಿನಿಂದ ಅಲಂಕೃತಗೊಳಿಸಿರುವೆವು. ವಹಿಫ್ವಂ ಮಿನ್ ಕುಲ್ಲಿ ಶೈತಾನಿನ್ ಮಾರಿದ್. ಮತ್ತು ಅದನ್ನು ಪ್ರತಿಯೊಬ್ಬ ಉದ್ದಟ ಶೈತಾನನಿಂದ ರಕ್ಷಿಸಿಟ್ಟಿರುವೆವು. ಲಾ ಯಸ್ಸಮ್ಮಉನ ಇಲಲ್ ಮಲಇಲ್ ಅಅ್ಲಾ ವಯುಖದಫೂನ ಮಿನ್ ಕುಲ್ಲಿ ಜಾನಿಬ್ ದುಹೂರ. ಈ ಶೈತಾನರು ದೇವಚರರ ಮಾತನ್ನು ಆಲಿಸಲಾರರು. ಎಲ್ಲ ದಿಕ್ಕುಗಳಿಂದಲೂ ಹೊಡೆದು ಅಟ್ಟಲ್ಪಡುತ್ತಾರೆ

ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವರ್ತಿಸುತ್ತೇವೆ. ಇನ್ನಹುಂ ಕಾನೂ ಇದಾ ಕೀಲ ಲಹುಂ ಲಾ ಇಲಾಹ ಇಲ್ಲಲ್ಲಾಹ್ ಯಸ್ತಕ್ಬಿರೂನ್. ಇವರೊಡನೆ ಅಲ್ಲಾಹನ ಹೊರತು ಇನ್ನಾವ ನೈಜ ಆರಾಧ್ಯನೂ ಇಲ್ಲ ಎಂದು ಹೇಳಿದಾಗ ಇವರು ದರ್ಪ ತೋರುತ್ತಿದ್ದರು. ವಯಕೂಲೂನ ಅಇನ್ನ ಲತಾರಿಕು ಆಲಿಹತಿನ ಲಿಶಾಇರಿನ್ ಮಜ್ನೂನ್. ಮತ್ತು ನಾವು ಒಬ್ಬ ಮತಿಭ್ರಾಂತ ಕವಿಗಾಗಿ ನಮ್ಮ ಆರಾಧ್ಯರನ್ನು ಬಿಟ್ಟು ಬಿಡಬೇಕೆ ಎನ್ನುತ್ತಿದ್ದರು. ಬಲ್ ಜಾ ಬಿಲ್ ಹಕ್ಕ ವಸದ್ದಕಲ್ ಮುರ್ಸಲೀನ್. ವಾಸ್ತವದಲ್ಲಿ ಆ ವ್ಯಕ್ತಿ ಸತ್ಯವನ್ನು ತಂದಿದ್ದನು ಮತ್ತು ಗತ ಸಂದೇಶವಾಹಕರನ್ನು ದೃಢೀಕರಿಸಿದ್ದನು. ಇನ್ನಕುಂ ಲದಾಯಿಕುಲ್ ಅಜಾಬಿಲ್ ಅಲೀಮ್ ವಮಾ ತುಜ್ಜೌನ ಇಲ್ಲಾ ಮಾ ಕುಂತುಂ ತಅಮಲೂನ್. ಆಗ ಅವರೊಡನೆ ಹೇಳಲಾಗುವುದು, ನೀವು ಖಂಡಿತವಾಗಿಯೂ ವೇದನಾತ್ಮಕ ಶಿಕ್ಷೆಯ ರುಚಿ ಸವಿಯಲಿರುವಿರಿ ಮತ್ತು ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವನ್ನೇ ನಿಮಗೆ ಕೊಡಲಾಗುತ್ತಿದೆ. ಇಲ್ಲಾ ಇಬಾದಲ್ಲಾಹಿಲ್ ಮುಖ್ಲಸೀನ ಉಲಾಯಿಕ ಲಹುಂ ರಿಜ್ಕುಂ ಮಅ್ಲೂಮ್. ಆದರೆ ಅಲ್ಲಾಹನ ಆಯ್ದ ದಾಸರು ಈ ದುಷ್ಪರಿಣಾಮದಿಂದ ಸುರಕ್ಷಿತರಾಗಿರುವರು, ಅವರಿಗಾಗಿ ಚಿರಪರಿಚಿತ ಆಹಾರ. ಫವಾಕಿಹ್ ವಹುಂ ಮುಕ್ರಮೂನ ಫೀ ಜನ್ನಾತಿನ್ ನಯೀಮ್ ಅಲಾ ಸುರರಿನ್ ಮುತಕಾಬಿಲೀನ್. ಎಲ್ಲ ವಿಧದ ರುಚಿಕರ ವಸ್ತುಗಳು ಮತ್ತು ಅನುಗ್ರಹ ಭರಿತ ಸ್ವರ್ಗೋದ್ಯಾನಗಳಿದ್ದು ಅವುಗಳಲ್ಲಿ ಅವರು ಗೌರವದೊಂದಿಗೆ ಇರಿಸಲ್ಪಡುವರು, ಪೀಠಗಳಲ್ಲಿ ಎದುರುಬದುರಾಗಿ ಕುಳಿತುಕೊಳ್ಳುವರು. ಯುತಾಫು ಅಲೈಹಿಂ ಬಿಕಅಸಿನ್ ಮಿನ್ ಮಈನಿನ್ ಬೈದಾ ಲಜ್ಜತಿನ್ ಲಿಶ್ಶಾರಿಬೀನ್. ಮದಿರೆಯ ಚಿಲುಮೆಗಳಿಂದ ಪಾನಪಾತ್ರೆ ತುಂಬಿ ಅವರ ಸುತ್ತಲೂ ತರಲಾಗುವುದು. ಹೊಳೆಯುವ ಮದಿರೆಯು ಕುಡಿಯುವವರಿಗೆ ಅತ್ಯಂತ ರುಚಿಕರವಾಗಿರುವುದು. ಲಾ ಫೀಹಾ ಗೌಲು ವಲಾ ಹುಮ್ ಅನ್ಹಾ ಯುನ್ಜಕೂನ್. ಅದರಿಂದ ಅವರ ದೇಹಕ್ಕೆ ಹಾನಿಯಾಗದು ಮತ್ತು ಅದರಿಂದ ಅವರ ಬುದ್ಧಿಯು ಪ್ರಭಾವಿತವಾಗದು. ವಇಂದಹುಂ ಕಾಫಿರಾತು ತರ್ತಿಈನ್. ಅವರ ಬಳಿಯಲ್ಲಿ ದೃಷ್ಟಿಯನ್ನು ಕಾಪಾಡಿಕೊಳ್ಳುವ ಸುಂದರ ನಯನಗಳುಳ್ಳ ಸ್ತ್ರೀಯರಿರುವರು. ಕಅನ್ನಹುನ್ನ ಬೈದುಂ ಮಕ್ನೂನ್. ಮೊಟ್ಟೆಯ ಒಳ ಪದರದಂತೆ ಕೋಮಲವಾಗಿರುವರು. ಫಅಕ್ಬಲ ಬಅ್ದುಹುಂ ಅಲಾ ಬಅ್ದಿ ಯತಸಾಅಲೂನ್. ಅನಂತರ ಅವರು ಪರಸ್ಪರರೆಡೆಗೆ ಗಮನಹರಿಸಿ ಸ್ಥಿತಿಗತಿಗಳನ್ನು ವಿಚಾರಿಸುವರು. ಕಾಲ ಕಾಯಿಲುಂ ಮಿನ್ಹುಂ ಇನ್ನಿ ಕಾನ ಲಿ ಖರೀನ್. ಅವರಲ್ಲೊಬ್ಬನು ಹೀಗೆನ್ನುವನು, ಭೂಲೋಕದಲ್ಲಿ ನನ್ನ ಸಂಗಾತಿಯೊಬ್ಬನಿದ್ದನು. ಯಕೂಲು ಅಇನ್ನಕ ಲಮಿನ ಅಲ್ ಮುಸದ್ದಿಕೀನ ಅಇದಾ ಮಿತ್ನಾ ವಕುನ್ನಾ ತುರಾಬನ್ ವಇಜಾಮನ್ ಅಇನ್ನಾ ಲಮದೀನೂನ್. ಅವನು ನನ್ನೊಡನೆ ಹೀಗೆ ಕೇಳುತ್ತಿದ್ದನು, ನೀನು ಸಮರ್ಥಿಸುವವರ ಪೈಕಿ ಆಗಿರುವೆಯಾ? ನಿಜಕ್ಕೂ ನಾವು ಸತ್ತು ಮಣ್ಣಾಗಿ ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನಮಗೆ ಸತ್ಫಲ ದುಷ್ಫಲಗಳನ್ನು ನೀಡಲಾಗುವುದೇ? ಕಾಲ ಹಲ್ ಅಂತುಂ ಮುತ್ತಲಿಊನ್. ಆ ವ್ಯಕ್ತಿ ಈಗ ಎಲ್ಲಿರುವೆನೆಂದು ನೀವು ನೋಡಲಿಚ್ಛಿಸುತ್ತೀರಾ ಎಂದು ಹೇಳಿ. ತತ್ತಲ ಅಸರಾಹು ಫೀ ಸವಾಇಲ್ ಜಹೀಮ್. ಬಗ್ಗಿ ನೋಡಿದಾಗ ನರಕದ ಆಳದಲ್ಲಿ ಅವನನ್ನು ಕಾಣುವನು. ಕಾಲತಲ್ಲಾಹಿ ಇನ್ ಕಿತ್ತಲ ತುರ್ದೀನ್. ಅವನನ್ನು ಉದ್ದೇಶಿಸಿ ಹೀಗೆನ್ನುವನು, ಅಲ್ಲಾಹನಾಣೆ, ನೀನಂತೂ ನನ್ನನ್ನು ನಾಶಗೊಳಿಸಿಯೇ ಬಿಡುತ್ತಿದ್ದೆ. ولولا نعمة ربي لكنت من المحضرين. ನನ್ನ ಪ್ರಭುವಿನ ಅನುಗ್ರಹ ಇಲ್ಲದಿರುತ್ತಿದ್ದರೆ ಇಂದು ನಾನು ಕೂಡ ಸೆರೆ ಹಿಡಿಯಲ್ಪಟ್ಟವರಲ್ಲಾಗಿರುತ್ತಿದ್ದೆ. ಅಫಮ ನಹ್ನು ಬಿಮೈತೀನ್. ಸರಿ, ನಮಗಿನ್ನು ಸಾಯಲಿಕ್ಕಿಲ್ಲವಲ್ಲವೇ? إلا موتتنا الأولى وما نحن بمعذبين. ನಮಗೆ ಬರಬೇಕಾಗಿದ್ದ ಮೃತ್ಯು ಮೊದಲೇ ಬಂದು ಬಿಟ್ಟಿತು, ಇನ್ನು ನಮಗೆ ಯಾತನೆ ಸಿಗಲಾರದು. إن هذا لهو الفوز العظيم. ನಿಶ್ಚಯವಾಗಿಯೂ ಇದುವೇ ಭವ್ಯ ವಿಜಯವಾಗಿದೆ. بمثل هذا فليعمل العاملون. ಕರ್ಮವೆಸಗುವವರು ಇಂತಹದೇ ಯಶಸ್ಸಿಗಾಗಿ ಕರ್ಮವೆಸಗಬೇಕು. ಹೇಳಿರಿ, ಈ ಆತಿಥ್ಯ ಉತ್ತಮವೋ ಜಕ್ಕೂಂ ವೃಕ್ಷ ಉತ್ತಮವೋ? ನಾವು ಆ ವೃಕ್ಷವನ್ನು ಅಕ್ರಮಿಗಳ ಪಾಲಿಗೆ ಪರೀಕ್ಷಾ ಸಾಧನವಾಗಿ ಮಾಡಿರುವೆವು. ಅದು ನರಕದ ತಳಭಾಗದಿಂದ ಹೊರಡುವ ಒಂದು ವೃಕ್ಷವಾಗಿದೆ, ಅದರ ತೆನೆಗಳು ಶೈತಾನರ ತಲೆಗಳೋ ಎಂಬಂತಿವೆ. ನರಕವಾಸಿಗಳು ಅದನ್ನು ತಿನ್ನುವರು ಮತ್ತು ಅದರಿಂದಲೇ ಹೊಟ್ಟೆ ತುಂಬುವರು. ಅದರ ಮೇಲೆ ಅವರಿಗೆ ಕುಡಿಯಲು ಕುದಿಯುತ್ತಿರುವ ನೀರು ಸಿಗುವುದು. ಆ ಬಳಿಕ ಅವರ ಮರಳುವಿಕೆಯು ಅದೇ ನರಕಾಗ್ನಿಯ ಕಡೆಗಾಗಿರುವುದು. ಇನ್ನಹುಂ ಅಲ್ಫೌ ಆಬಾಹುಂ ಧಾಲ್ಲೀನ್, ಇವರು ತಮ್ಮ ಪೂರ್ವಿಕರನ್ನು ಪಥಭ್ರಷ್ಟರಾಗಿ ಕಂಡರು. ಫಹುಂ ಅಲಾ ಆಥಾರಿಹಿಂ ಯುಹ್ರಅೂನ್, ಮತ್ತು ಅವರನ್ನೇ ಹಿಂಬಾಲಿಸಿದರು. ವಲಕದ್ ಧಲ್ಲ ಕಬ್ಲಹುಂ ಅಕ್ಥರುಲ್ ಅವ್ವಲೀನ ವಲಕದ್ ಅರ್ಸಲ್ನಾ ಫೀಹಿಂ ಮುನ್ಝಿರೀನ್. ವಸ್ತುತಃ ಅವರಿಗಿಂತ ಮುಂಚೆ ಅನೇಕರು ಪಥಭ್ರಷ್ಟರಾಗಿದ್ದರು, ಮತ್ತು ನಾವು ಅವರ ಮಧ್ಯೆ ಎಚ್ಚರಿಕೆ ನೀಡುವ ಸಂದೇಶವಾಹಕರನ್ನು ಕಳುಹಿಸಿದ್ದೆವು. ಎಚ್ಚರಿಕೆ ನೀಡಲ್ಪಟ್ಟಿದ್ದ ಆ ಜನರ ಗತಿಯೇನಾಯಿತು ಎಂಬುದನ್ನು ಈಗ ನೋಡಿಕೊಳ್ಳಿರಿ. ಅಲ್ಲಾಹನು ತನಗಾಗಿ ಕಾದಿರಿಸಿಕೊಂಡ ದಾಸರು ಮಾತ್ರ ಈ ದುರ್ಗತಿಯಿಂದ ಪಾರಾಗಿದ್ದಾರೆ. ಇದಕ್ಕಿಂತ ಮುಂಚೆ ನೂಹರು ನಮ್ಮನ್ನು ಕೂಗಿ ಕರೆದಿದ್ದರು, ನಾವು ಎಷ್ಟು ಉತ್ತಮ ಓಗೊಡುವವರಾಗಿದ್ದೇವೆಂದು ನೋಡಿರಿ. ವನಜ್ಜೈನಾಹು ವಅಹ್ಲಹು ಮಿನಲ್ ಕರ್ಬಿಲ್ ಅಜೀಮ್ ವಜಅಲ್ನಾ ದುರ್ರಿಯ್ಯತಹು ಹುಮುಲ್ ಬಾಕೀನ್. ನಾವು ಅವರನ್ನು ಅವರ ಮನೆಯವರನ್ನು ಮಹಾ ದುರಂತದಿಂದ ರಕ್ಷಿಸಿದೆವು, ಮತ್ತು ಅವರ ಸಂತತಿಯನ್ನು ಮಾತ್ರ ಉಳಿಸಿದೆವು. ವತರಕ್ನಾ ಅಲೈಹಿ ಫಿಲ್ ಆಖಿರಿನ ಸಲಾಮುನ್ ಅಲಾ ನೂಹಿನ್ ಫಿಲ್ ಆಲಮೀನ್. ಅನಂತರದ ಪೀಳಿಗೆಗಳಲ್ಲಿ ಅವರ ಪ್ರಶಂಸೆಯನ್ನು ಉಳಿಸಿಬಿಟ್ಟೆವು, ಸಕಲ ಲೋಕವಾಸಿಗಳಲ್ಲಿ ನೂಹರಿಗೆ ಶುಭಾಶಯವಿದೆ. ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಇಂತಹ ಸತ್ಫಲವನ್ನೇ ನೀಡುತ್ತೇವೆ. ವಾಸ್ತವದಲ್ಲಿ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು, ಮತ್ತು ಇನ್ನೊಂದು ಪಂಗಡವನ್ನು ನಾವು ಮುಳುಗಿಸಿಬಿಟ್ಟೆವು. وَإِنَّ مِنْ شِيعَتِهِ لَإِبْرَاهِيمَ إِذْ جَاءَ رَبَّهُ بِقَلْبٍ سَلِيمٍ. ನೂಹರ ಮಾರ್ಗದಲ್ಲೇ ನಡೆಯುವವರು ಇಬ್ರಾಹಿಮರಾಗಿದ್ದರು, ಅವರು ತಮ್ಮ ಪ್ರಭುವಿನ ಸನ್ನಿಧಿಗೆ ನಿರ್ಮಲ ಮನಸ್ಸಿನೊಂದಿಗೆ ಬಂದಾಗ, إِذْ قَالَ لِأَبِيهِ وَقَوْمِهِ مَاذَا تَعْبُدُونَ, ಅವರು ತಮ್ಮ ತಂದೆ ಹಾಗೂ ಜನಾಂಗದೊಡನೆ ಕೇಳಿದರು, ನೀವು ಇದೆಂತಹ ವಸ್ತುಗಳನ್ನು ಪೂಜಿಸುತ್ತಿರುವಿರಿ? ಅಇಸ್ಕನ್ ಆಲಿಹತನ್ ದೂನಲ್ಲಾಹಿ ತುರೀದೂನ್, ಅಲ್ಲಾಹನನ್ನು ಬಿಟ್ಟು ಮಿಥ್ಯ ಆರಾಧ್ಯರನ್ನು ಬಯಸುತ್ತೀರಾ? ಫಮಾ ಝನ್ನುಕುಂ ಬಿರಬ್ಬಿಲ್ ಆಲಮೀನ ಫನಜರ ನಜ್ರತನ್ ಫಿನ್ ನುಜೂಮಿ ಫಕಾಲ ಇನ್ನಿ ಸಕೀಮ್. ಸರ್ವಲೋಕಗಳ ಪಾಲಕ ಪ್ರಭುವಿನ ಕುರಿತು ನಿಮ್ಮ ಕಲ್ಪನೆಯೇನು? ತರುವಾಯ ಅವರು ನಕ್ಷತ್ರಗಳ ಕಡೆಗೆ ದೃಷ್ಟಿ ಬೀರಿದರು, ಮತ್ತು ನನ್ನ ಆರೋಗ್ಯ ಕೆಟ್ಟಿದೆ ಎಂದರು. ಆ ಪ್ರಕಾರ ಆ ಜನರು ಅವರನ್ನು ಬಿಟ್ಟು ಹೋದರು. ಅವರ ಅನುಪಸ್ಥಿತಿಯಲ್ಲಿ ಇವರು ಮೆಲ್ಲನೆ ಅವರ ಆರಾಧ್ಯರ ಮಂದಿರದೊಳಗೆ ನುಗ್ಗಿದರು, ಮತ್ತು ಹೀಗೆಂದರು, ನೀವು ತಿನ್ನುವುದಿಲ್ಲವೇಕೆ? ನಿಮಗೇನಾಗಿದೆ? ನೀವು ಮಾತನಾಡುವುದೂ ಇಲ್ಲವಲ್ಲ. ಅನಂತರ ಅವರು ಅವುಗಳ ಮೇಲೆ ಮುಗಿಬಿದ್ದರು ಮತ್ತು ಬಲಗೈಯಿಂದ ಚೆನ್ನಾಗಿ ಹೊಡೆದರು. ಅವರು ಮರಳಿ ಇವರ ಬಳಿಗೆ ಓಡೋಡಿ ಬಂದರು. ಆಗ ಇವರು, ನೀವೇ ಕೆತ್ತಿದ ವಸ್ತುಗಳನ್ನು ನೀವು ಪೂಜಿಸುತ್ತೀರಾ? ವಸ್ತುತಃ ನಿಮ್ಮನ್ನು ನೀವು ನಿರ್ಮಿಸುವ ಈ ವಸ್ತುಗಳನ್ನು ಸೃಷ್ಟಿಸಿದವನು ಅಲ್ಲಾಹನೇ ಎಂದರು. ಅವರು ಪರಸ್ಪರ ಹೀಗೆಂದರು, ಇವನಿಗಾಗಿ ಒಂದು ಅಗ್ನಿಕುಂಡವನ್ನು ತಯಾರಿಸಿರಿ, ಇವನನ್ನು ದಗದಗಿಸುವ ಬೆಂಕಿಯ ರಾಶಿಗೆ ಎಸೆದು ಬಿಡಿರಿ. ಅವರು ಇವರ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಸಲು ಬಯಸಿದ್ದರು, ಆದರೆ ನಾವು ಅವರನ್ನೇ ಕೀಳಾಗಿಸಿಬಿಟ್ಟೆವು. ಇಬ್ರಾಹಿಮರು ಹೇಳಿದರು, ನಾನು ನನ್ನ ಪ್ರಭುವಿನ ಕಡೆಗೆ ಹೋಗುತ್ತೇನೆ, ಅವನೇ ನನಗೆ ಮಾರ್ಗದರ್ಶನ ಮಾಡುವನು. ಪ್ರಭು, ನನಗೆ ಸಜ್ಜನರ ಸಾಲಿಗೆ ಸೇರುವ ಒಬ್ಬ ಮಗನನ್ನು ದಯಪಾಲಿಸು. ಈ ಪ್ರಾರ್ಥನೆಗೆ ಉತ್ತರವಾಗಿ ನಾವು ಅವರಿಗೆ ಒಬ್ಬ ಸಹನಶೀಲ ಪುತ್ರನ ಸುವಾರ್ತೆ ನೀಡಿದೆವು. أرى في المنام أني أذبحك فانظر ماذا ترى قال يا أبت افعل ما تؤمر ستجدني إن شاء الله من الصابرين. ಆ ಬಾಲಕನು ಅವರ ಜೊತೆ ದುಡಿಯುವ ಪ್ರಾಯಕ್ಕೆ ತಲುಪಿದಾಗ ಒಂದು ದಿನ ಇಬ್ರಾಹಿಮರು ಅವನೊಡನೆ, ಮಗು, ನಾನು ಬಲಿಯರ್ಪಿಸಲಿಕ್ಕಾಗಿ ನಿನ್ನ ಕೊರಲು ಕೊಯ್ಯುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು, ಈಗ ನಿನ್ನ ಅಭಿಪ್ರಾಯವೇನೆಂದು ಹೇಳು ಎಂದರು. ಆಗ ಅವನು, ಅಪ್ಪ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ಮಾಡಿಬಿಡಿರಿ, ಅಲ್ಲಾಹನಿಚ್ಛಿಸಿದರೆ ತಾವು ನನ್ನನ್ನು ಸಹನೆಯುಳ್ಳವನಾಗಿ ಕಾಣುವಿರಿ ಎಂದನು. ಕೊನೆಗೆ ಇಬ್ಬರು ವಿಧೇಯತೆಯೊಂದಿಗೆ ಶಿರಬಾಗಿದರು ಮತ್ತು ಇಬ್ರಾಹಿಮರು ಮಗನನ್ನು ಅಧೋಮುಖಿಯಾಗಿ ಮಲಗಿಸಿದರು. ಆಗ ನಾವು ಹೀಗೆ ಕೂಗಿ ಹೇಳಿದೆವು, ಇಬ್ರಾಹಿಂ, ಕದ ಸದ್ದಕ್ತ ರುಯಾ ಇನ್ನ ಕದಾಲಿಕ ನಜ್ಜಿಲ್ ಮುಹ್ಸಿನೀನ್. ನೀವು ಸ್ವಪ್ನವನ್ನು ಸತ್ಯಗೊಳಿಸಿ ತೋರಿಸಿದಿರಿ, ನಾವು ಪುಣ್ಯ ಕಾರ್ಯವೆಸಗುವವರಿಗೆ ಹೀಗೆಯೇ ಸತ್ಫಲ ನೀಡುತ್ತೇವೆ. ಇನ್ನ ಹಾಜಾ ಲಹುವಲ್ ಬಲಾಉಲ್ ಮುಬೀನ್. ನಿಶ್ಚಯವಾಗಿಯೂ ಇದೊಂದು ಪ್ರತ್ಯಕ್ಷ ಪರೀಕ್ಷೆಯಾಗಿತ್ತು. ನಾವು ಒಂದು ದೊಡ್ಡ ಬಲಿದಾನವನ್ನು ಪರಿಹಾರವಾಗಿ ಕೊಟ್ಟು ಆ ಬಾಲಕನನ್ನು ಬಿಡಿಸಿದೆವು. ಮತ್ತು ಅವನ ಪ್ರಶಂಸೆಯನ್ನು ಶಾಶ್ವತವಾಗಿ ಮುಂದಿನ ತಲೆಮಾರುಗಳಲ್ಲಿ ಉಳಿಸಿಬಿಟ್ಟೆವು. ಇಬ್ರಾಹಿಮರ ಮೇಲೆ ಶುಭಾಶಯವಿದೆ. كذلك نجزي المحسنين إنه من عبادنا المؤمنين. ನಾವು ಪುಣ್ಯಕಾರ್ಯವೆಸಗುವವರಿಗೆ ಇಂತಹದೇ ಸತ್ಫಲ ನೀಡುತ್ತೇವೆ, ನಿಶ್ಚಯವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. وَبَشَّرْنَاهُ بِإِسْحَاقَ نَبِيًّا مِنَ الصَّالِحِينَ. ನಾವು ಅವರಿಗೆ ಇಸ್ಹಾಕರ ಸುವಾರ್ತೆ ನೀಡಿದೆವು, ಸಜ್ಜನರ ಪೈಕಿ ಒಬ್ಬ ಪ್ರವಾದಿ. وباركنا عليه وعلى إسحاق ومن ذريتهما محسن وظالم لنفسه مبين. ಅವರಿಗೆ ಇಸ್ಹಾಕರಿಗೆ ಸಮೃದ್ಧಿ ದಯ ಪಾಲಿಸಿದೆವು. ಈಗ ಅವರಿಬ್ಬರ ಸಂತತಿಯಲ್ಲಿ ಕೆಲವರು ಸದ್ಭಕ್ತರಿದ್ದಾರೆ, ಇನ್ನು ಕೆಲವರು ತಮ್ಮ ಮೇಲೆ ತಾವೇ ವ್ಯಕ್ತ ಅಕ್ರಮವೆಸಗುವವರಿದ್ದಾರೆ. ولقد مننا على موسى وهارون ونجيناهما وقومهما من الكرب العظيم. ನಾವು ಮೂಸಾ ಮತ್ತು ಹಾರೂನರ ಮೇಲೆ ಅನುಗ್ರಹ ತೋರಿದೆವು, ಅವರನ್ನು ಅವರ ಜನಾಂಗವನ್ನು ಮಹಾಪೀಡನದಿಂದ ಪಾರುಗೊಳಿಸಿದೆವು. ونصرناهم فكانوا هم الغالبين. ಮತ್ತು ಅವರಿಗೆ ಸಹಾಯ ಮಾಡಿದೆವು, ಇದರಿಂದಾಗಿ ಅವರೇ ಮೇಲುಗೈ ಸಾಧಿಸಿದರು. وآتيناهما الكتاب المستبين وهديناهما الصراط المستقيم. ಅವರಿಗೆ ಅತ್ಯಂತ ಸ್ಪಷ್ಟವಾದ ಗ್ರಂಥ ನೀಡಿದೆವು, ಅವರಿಗೆ ಸನ್ಮಾರ್ಗದರ್ಶನ ಮಾಡಿಸಿದೆವು. وتركنا عليهما في الآخرين سلام على موسى وهارون إنا كذلك نجزي المحسنين. ಮತ್ತು ಅನಂತರದ ತಲೆಮಾರುಗಳಲ್ಲಿ ಅವರ ಶುಭ ಸ್ಮರಣೆಯನ್ನು ಉಳಿಸಿದೆವು. ಮೂಸ ಮತ್ತು ಹಾರೂನರ ಮೇಲೆ ಶುಭಾಶಯವಿದೆ, ನಾವು ಪುಣ್ಯಕಾರ್ಯವೆಸಗುವವರಿಗೆ ಇಂತಹದೇ ಸತ್ಫಲ ನೀಡುತ್ತೇವೆ. ನಿಶ್ಚಯವಾಗಿಯೂ ಅವರೀರ್ವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು, ನಿಶ್ಚಯವಾಗಿಯೂ ಇಲ್ಯಾಸರು ಸಂದೇಶವಾಹಕರಲ್ಲಾಗಿದ್ದರು. ألا تتقون أتدعون بعلا وتذرون أحسن الخالقين. ಅವರು ತಮ್ಮ ಜನಾಂಗದೊಡನೆ ಹೀಗೆ ಹೇಳಿದ್ದುದನ್ನು ಸ್ಮರಿಸಿರಿ, ನೀವು ಭಯಪಡುವುದಿಲ್ಲವೇ? ನೀವು ಬಅಲನನ್ನು ಪ್ರಾರ್ಥಿಸುತ್ತೀರಾ ಮತ್ತು ಅತ್ಯುತ್ತಮ ಸೃಷ್ಟಿಕರ್ತನನ್ನು ಬಿಟ್ಟು ಬಿಡುತ್ತೀರಾ? ಅಲ್ಲಾಹ ರಬ್ಬಕುಂ ವರಬ್ಬ ಆಬಾಯಿಕುಮುಲ್ ಅವ್ವಲೀನ್. ನಿಮ್ಮ ಮತ್ತು ನಿಮ್ಮ ಪೂರ್ವಜರ ಪ್ರಭುವಾಗಿರುವ ಅಲ್ಲಾಹನನ್ನು ಆದರೆ ಅವರು ಇಲ್ಯಾಸರನ್ನು ಸುಳ್ಳಾಗಿಸಿಬಿಟ್ಟರು, ಅಂತೆಯೇ ಇನ್ನು ಖಂಡಿತವಾಗಿಯೂ ಅವರೆಲ್ಲರೂ ಶಿಕ್ಷೆಗಾಗಿ ಹಾಜರುಗೊಳಿಸಲ್ಪಡುವರು, ಆದರೆ ಅಲ್ಲಾಹನು ಆಯ್ಕೆ ಮಾಡಿದ್ದ ದಾಸರು ಇದಕ್ಕೆ ಹೊರತಾಗಿರುವರು. وتركنا عليه في الآخرين سلام على إلياسين. ಮತ್ತು ನಾವು ಇಲ್ಯಾಸರ ಶುಭ ಸ್ಮರಣೆಯನ್ನು ಅನಂತರದ ತಲೆಮಾರುಗಳಲ್ಲಿ ಉಳಿಸಿಬಿಟ್ಟೆವು, ಇಲ್ಯಾಸರ ಮೇಲೆ ಶುಭಾಶಯವಿದೆ. إنا كذلك نجزي المحسنين إنه من عبادنا المؤمنين. ನಾವು ಪುಣ್ಯಕಾರ್ಯವೆಸಗುವವರಿಗೆ ಇಂತಹದೇ ಸತ್ಫಲವನ್ನೀಯುತ್ತೇವೆ, ನಿಶ್ಚಯವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಾಗಿದ್ದರು. ಲೂತರು ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟವರಲ್ಲಾಗಿದ್ದರು, ನಾವು ಅವರನ್ನು ಅವರ ಮನೆಯವರೆಲ್ಲರನ್ನು ರಕ್ಷಿಸಿದ್ದ ಸಂದರ್ಭವನ್ನು ಸ್ಮರಿಸಿರಿ, ಹಿಂದೆ ಉಳಿದುಕೊಂಡವರಲ್ಲಾಗಿದ್ದ ಓರ್ವ ವೃದ್ಧೆಯ ಹೊರತು ಉಳಿದೆಲ್ಲರನ್ನೂ ನಾವು ನಾಶಗೊಳಿಸಿಬಿಟ್ಟೆವು. ಇಂದು ನೀವು ಅವರ ಪಾಳು ಬಿದ್ದ ನಾಡುಗಳಿಂದ ಹಗಲಿರಳು ಹಾದು ಹೋಗುತ್ತೀರಿ, ನಿಮಗೆ ಬುದ್ಧಿ ಬರುವುದಿಲ್ಲವೇ? ನಿಶ್ಚಯವಾಗಿಯೂ ಯೂನುಸರು ಸಂದೇಶವಾಹಕರಲ್ಲಾಗಿದ್ದರು, ಅವರು ತುಂಬಿದ ನಾವೆಯ ಕಡೆಗೆ ಓಡಿದ ಸಂದರ್ಭವನ್ನು ಸ್ಮರಿಸಿರಿ, ತರುವಾಯ ಅದೃಷ್ಟ ಚೀಟಿ ಹಾಕುವುದರಲ್ಲಿ ಭಾಗವಹಿಸಿ ಅದರಲ್ಲಿ ಸೋತರು. ಕೊನೆಗೆ ಮೀನು ಅವರನ್ನು ನುಂಗಿಬಿಟ್ಟಿತು ಮತ್ತು ಅವರು ನಿಂದ್ಯರಾಗಿದ್ದರು, ಆಗ ಅವರು ದೇವಸ್ತುತಿ ಮಾಡುವವರಲ್ಲಾಗಿಲ್ಲದಿರುತ್ತಿದ್ದರೆ ಪುನರುತ್ಥಾನ ದಿನದವರೆಗೂ ಅದೇ ಮೀನಿನ ಹೊಟ್ಟೆಯೊಳಗೆ ಇರುತ್ತಿದ್ದರು. ಕೊನೆಗೆ ನಾವು ಅವರನ್ನು ಬಹಳ ಕ್ಷೀಣಾವಸ್ಥೆಯಲ್ಲಿ ಒಂದು ಸಮತಟ್ಟಾದ ನೆಲಕ್ಕೆ ಎಸೆದು ಬಿಟ್ಟೆವು. ಮತ್ತು ಅದರಲ್ಲಿ ಬಳ್ಳಿಗಳಿರುವ ಗಿಡವೊಂದನ್ನು ಬೆಳೆಸಿದೆವು. ಆ ಬಳಿಕ ನಾವು ಅವರನ್ನು 100,000 ಅಥವಾ ಅದಕ್ಕಿಂತಲೂ ಅಧಿಕ ಸಂಖ್ಯೆಯ ಜನರ ಕಡೆಗೆ ಕಳುಹಿಸಿದೆವು, ಅವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಿದರು ಮತ್ತು ನಾವು ಅವರನ್ನು ಒಂದು ನಿಶ್ಚಿತ ಕಾಲದವರೆಗೆ ಉಳಿಸಿದೆವು. فَاسْتَفْتِهِمْ أَلِرَبِّكَ الْبَنَاتُ وَلَهُمُ الْبَنُونَ. ಇವರೊಡನೆ ಹೀಗೆ ಕೇಳಿರಿ, ನಿಮ್ಮ ಪ್ರಭುವಿಗೆ ಪುತ್ರಿಯರು ಇವರಿಗೆ ಪುತ್ರರು ಇರಬೇಕೆ? ಇದು ಇವರ ಮನಸ್ಸಿಗೆ ಹಿಡಿಸುತ್ತದೆಯೇ? ಅಂ ಖಲಕ್ನಲ್ ಮಲಾಯಿಕತ ಇನಾಥಂ ವಹುಂ ಶಾಹಿದೂನ್. ನಿಜಕ್ಕೂ ನಾವು ದೇವಚರರನ್ನು ಸ್ತ್ರೀಯರಾಗಿ ಸೃಷ್ಟಿಸಿದ್ದೇವೆಯೇ? ಮತ್ತು ಇವರು ಹೇಳುತ್ತಿರುವುದು ಕಣ್ಣಾರೆ ಕಂಡ ವಿಷಯವೇ? ಅಲಾ ಇನ್ನಹುಂ ಮಿನ್ ಇಫ್ಕಿಹಿಂ ಲಯಕೂಲೂನ ವಲದಲ್ಲಾಹು ವಇನ್ನಹುಂ ಲಕಾದಿಬೂನ್. ಚೆನ್ನಾಗಿ ಕಿವಿಗೊಟ್ಟು ಕೇಳಿರಿ, ವಾಸ್ತವದಲ್ಲಿ ಅಲ್ಲಾಹನಿಗೆ ಸಂತತಿಯಿದೆ ಎಂಬ ಮಾತನ್ನು ಇವರು ಸ್ವಯಂ ಸೃಷ್ಟಿಸಿಕೊಂಡು ಹೇಳುತ್ತಿದ್ದಾರೆ, ಮತ್ತು ನಿಶ್ಚಯವಾಗಿಯೂ ಇವರು ಸುಳ್ಳುಗಾರರಾಗಿರುತ್ತಾರೆ. ಅಸ್ಫಲ್ ಬನಾತಿ ಅಲಲ್ ಬನೀನ ಮಾ ಲಕುಂ ಕೈಫ ತಹ್ಕುಮೂನ ಅಫಲಾ ತಜಕ್ಕರೂನ್. ಅಲ್ಲಾಹನು ತನಗಾಗಿ ಪುತ್ರರ ಬದಲು ಪುತ್ರಿಯರನ್ನು ಇಷ್ಟಪಟ್ಟನೆ, ನಿಮಗೆ ಏನಾಗಿದೆ? ಎಂತಹ ತೀರ್ಮಾನ ಕೈಗೊಳ್ಳುತ್ತಿರುವಿರಿ? ನಿಮಗೆ ಬುದ್ಧಿ ಬರುವುದಿಲ್ಲವೇ? ಅಂ ಲಕುಂ ಸುಲ್ತಾನುಂ ಮುಬೀನ್. ಅಥವಾ ನಿಮ್ಮ ಬಳಿ ಈ ಮಾತುಗಳ ಪರವಾಗಿ ಸುಸ್ಪಷ್ಟವಾದ ಆಧಾರವೇನಾದರೂ ಇದೆಯೇ? ಫಅತೂ ಬಿಕಿತಾಬಿಕುಂ ಇನ್ ಕುಂತುಂ ಸಾದಿಕೀನ್. ನೀವು ಸತ್ಯವಾದಿಗಳಾಗಿದ್ದರೆ ನಿಮ್ಮ ಆ ಗ್ರಂಥವನ್ನು ತನ್ನಿರಿ. ವಜಅಲೂ ಬೈನಹು ವಬೈನಲ್ ಜಿನ್ನತಿ ನಸಬಂ ವಲಕದ್ ಅಲಿಮತಿಲ್ ಜಿನ್ನತು ಇನ್ನಹುಂ ಲಮುಹ್ಧರೂನ್. ಇವರು ಅಲ್ಲಾಹು ಮತ್ತು ದೇವಚರರ ನಡುವೆ ವಂಶ ಸಂಬಂಧವನ್ನು ಉಂಟುಮಾಡಿಬಿಟ್ಟಿದ್ದಾರೆ. ವಸ್ತುತಃ ಇವರು ಅಪರಾಧಿಗಳೆಂಬ ನೆಲೆಯಲ್ಲಿ ಹಾಜರುಗೊಳಿಸಲ್ಪಡುವರು ಎಂಬುದು ದೇವಚರರಿಗೆ ಚೆನ್ನಾಗಿ ತಿಳಿದಿದೆ. ಸುಬ್ಹಾನಲ್ಲಾಹಿ ಅಮ್ಮಾ ಯಸಿಫೂನ ಇಲ್ಲಾ ಇಬಾದಲ್ಲಾಹಿಲ್ ಮುಖ್ಲಸೀನ್. ಮತ್ತು ಹೀಗೆ ಹೇಳುತ್ತಾರೆ, ಅಲ್ಲಾಹನು ಅವನ ನಿಷ್ಠಾವಂತ ದಾಸರ ಹೊರತು ಇತರರು ಅವನ ಮೇಲೆ ಆರೋಪಿಸುವ ಗುಣಗಳಿಂದ ಮುಕ್ತನಾಗಿದ್ದು ಪರಿಶುದ್ಧನಾಗಿದ್ದಾನೆ. فَإِنَّكُمْ وَمَا تَعْبُدُونَ مَا أَنْتُمْ عَلَيْهِ بِفَاتِنِينَ إِلَّا مَنْ هُوَ صَالِ الْجَحِيمِ. ಆದುದರಿಂದ ನೀವು ಮತ್ತು ನಿಮ್ಮ ಈ ಆರಾಧ್ಯರು ಯಾರನ್ನೂ ಅಲ್ಲಾಹನ ಕಡೆಯಿಂದ ತಿರುಗಿಸಲಾರಿರಿ, ನರಕದ ದಗದಗಿಸುವ ಅಗ್ನಿಯಲ್ಲಿ ಸುಡಲ್ಪಡಲಿರುವಾತನ ಹೊರತು. ವಮಾ ಮಿನ್ನ ಇಲ್ಲಾ ಲಹು ಮಕಾಮುನ್ ಮಅ್ಲೂಮ್. ನಮ್ಮಲ್ಲಿ ಪ್ರತಿಯೊಬ್ಬನ ಸ್ಥಾನ ನಿಶ್ಚಿತವಿದೆ. ವಇನ್ನ ಲನಹ್ನು ಸಾಫೂನ ವಇನ್ನ ಲನಹ್ನು ಮುಸಬ್ಬಿಹೂನ್. ನಾವು ಪಂಕ್ತಿಬದ್ಧ ಸೇವಕರಾಗಿದ್ದೇವೆ ಮತ್ತು ಕೀರ್ತನೆ ಮಾಡುವವರಾಗಿದ್ದೇವೆ. ವಇನ್ ಕಾನೂ ಲಯಕೂಲೂನ ಲೌ ಅನ್ನ ಇಂದನಾ ಜಿಕ್ರಂ ಮಿನಲ್ ಅವ್ವಲೀನ ಲಕುನ್ನ ಇಬಾದಲ್ಲಾಹಿಲ್ ಮುಖ್ಲಸೀನ್. ಇವರು ಈ ಮುಂಚೆ ಹೀಗೆ ಹೇಳುತ್ತಿದ್ದರು, ನಮ್ಮ ಬಳಿ ಗತ ಜನಾಂಗಗಳಿಗೆ ಸಿಕ್ಕಿದ್ದಂತಹ ಬೋಧನೆ ಇರುತ್ತಿದ್ದರೆ ಖಂಡಿತವಾಗಿಯೂ ನಾವು ಅಲ್ಲಾಹನ ನಿಷ್ಠ ದಾಸರಾಗುತ್ತಿದ್ದೆವು. ಕಫರೂ ಬಿಹಿ ಫಸೌಫ ಯಅಲಮೂನ್. ಆದರೆ ಅದು ಬಂದಾಗ ಇವರು ಅದನ್ನು ನಿರಾಕರಿಸಿದರು, ಇನ್ನು ಸದ್ಯವೇ ಇವರಿಗೆ ಈ ವರ್ತನೆಯ ಪರಿಣಾಮ ತಿಳಿದು ಬರುವುದು. ವಲಕದ್ ಸಬಕತ್ ಕಲಿಮತುನಾ ಲಿಇಬಾದಿನಲ್ ಮುರ್ಸಲೀನ ಇನ್ನಹುಂ ಲಹುಮುಲ್ ಮನ್ಸೂರೂನ್. ನಾವು ನಮ್ಮ ಸಂದೇಶವಾಹಕ ದಾಸರಿಗೆ ಮೊದಲೇ ವಾಗ್ದಾನವಿತ್ತಿದ್ದೇವೆ, ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡಲಾಗುವುದು. ವಇನ್ನ ಜುಂದನ ಲಹುಮುಲ್ ಗಾಲಿಬೂನ ಫತವಲ್ಲ ಅನ್ಹುಂ ಹತ್ತಾ ಹೀನು ವಅಬ್ಸಿರ್ಹುಂ ಫಸೌಫ ಯುಬ್ಸಿರೂನ್. ಮತ್ತು ನಮ್ಮ ಸೇನೆಯೇ ವಿಜಯಿಯಾಗುವುದು, ಆದುದರಿಂದ ಪೈಗಂಬರರೇ ಸ್ವಲ್ಪ ಕಾಲದವರೆಗೆ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡಿರಿ, ಮತ್ತು ನೋಡುತ್ತಲಿರಿ, ಸದ್ಯವೇ ಇವರು ಸ್ವತಃ ಕಂಡುಕೊಳ್ಳುವರು. ಇವರು ನಮ್ಮ ಯಾತನೆಗಾಗಿ ತವಕ ಪಡುತ್ತಿರುವರೇನು? ಅದು ಅವರ ಅಂಗಳದಲ್ಲೇ ಬಂದಿಳಿದಾಗ ಆ ದಿನವು ಎಚ್ಚರಿಕೆ ನೀಡಲ್ಪಟ್ಟವರ ಪಾಲಿಗೆ ಅತ್ಯಂತ ಕೆಟ್ಟದಾಗಿರುವುದು. ಆದುದರಿಂದ ಇವರನ್ನು ಸ್ವಲ್ಪ ಕಾಲ ಇವರ ಪಾಡಿಗೆ ಬಿಟ್ಟು ಬಿಡಿರಿ, ಮತ್ತು ನೋಡುತ್ತಲಿರಿ, ಸದ್ಯವೇ ಇವರು ಸ್ವತಃ ಕಂಡುಕೊಳ್ಳುವರು. ಸುಬ್ಹಾನ ರಬ್ಬಿಕ ರಬ್ಬಿಲ್ ಇಜ್ಜತಿ ಅಮ್ಮಾ ಯಸಿಫೂನ್. ನಿಮ್ಮ ಪ್ರಭು ಗೌರವಾನ್ವಿತ ಪ್ರಭು,